7:35. ಇದು ಆಕಾಶವಾಣಿ ಬೆಂಗಳೂರು. ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ರಾಯಚೂರು ತಾಲೂಕಿನ ಚಂದ್ರಬಂಡ ಗ್ರಾಮದ ಸಾವಯವ ಕೃಷಿಕರಾದ ತಾಯಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿ ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ಯುವಕರು ಹಾಗೆಯೇ ಪ್ರಗತಿಪರ ರೈತರಾದಂತಹ ತಾಯಪ್ಪ ಅವರು ತಮ್ಮ ಕೃಷಿ ವಿಚಾರಗಳನ್ನು ಜೊತೆಗೆ ಕೃಷಿಯ ಏಳು ಬೆಳೆಗಳನ್ನು ಅವರು ಹಂಚಿಕೊಳ್ತಿದ್ದಾರೆ. ಇತ್ತೀಚೆಗೆ ಅವರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಇತ್ತೀಚೆಗೆ ಭತ್ತವನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡ್ತಾ ಮಾರಾಟವನ್ನು ಮಾಡ್ತಿದ್ದಾರೆ. ಯಾಕೆ ಸಾವಯವ ಕೃಷಿಯನ್ನ ಮಾಡಲಿಕ್ಕೆ ಮನಸ್ಸಾಯಿತು, ಜೊತೆಗೆ ಏನೇನು ಸಮಸ್ಯೆಗಳಿದ್ದಾವೆ, ಸಾವಯವ ಕೃಷಿಯಲ್ಲಿ ಏನೇನು ಅವಕಾಶಗಳಿದ್ದಾವೆ, ಜೊತೆಗೆ ಗ್ರಾಹಕರ ಅಥವಾ ಬಳಕೆ ಮಾಡುವಂತಹ ಒಂದು ಜನರ ಮನಸ್ಥಿತಿ ಹೇಗೆ ಬದಲಾವಣೆ ಆಗಬೇಕು, ಹೀಗೆ ಹತ್ತು ಹಲವಾರು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾಯಪ್ಪ ಅವರು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ತಾಯಪ್ಪ ಅವರೇ, ಈಗ ತಾವು ಸುಮಾರು ವರ್ಷಗಳಿಂದ ಕೃಷಿ ತರಬೇತಿಯನ್ನು ಪಡ್ಕೊಂಡ್ರಿ, ಜೊತೆಗೆ ಕೃಷಿಯ ಏಳು ಬೀಳುಗಳನ್ನ ತಾವು ಕಂಡಿದ್ದೀರಿ. ಸಾವಯವ ಕೃಷಿಯಲ್ಲಿ ಭತ್ತವನ್ನ ಬೆಳಿಬೇಕು ಎಂಬಂತ ಒಂದು ವಿಚಾರ ತಮಗೆ ಯಾಕೆ ಬಂತು? ಎಲ್ಲಾ ರೈತ ಬಾಂಧವರಿಗೆ ನಮ್ಮ ಪಾದ ನಮಸ್ಕಾರ ಮಾಡುತ್ತಾ ನನ್ನ ಚಂದ್ರಬಣ್ಣದ ನಿವಾಸಿ ಆಗಿರುತ್ತೇನೆ. ಈಗ ಸಾಬ್ರು ಕೇಳಿದಂಗೆ, ಈಗ ಸಾವಯವನ್ನೇ ಯಾಕೆ ಚಾಯ್ಸ್ ಮಾಡ್ಕೊಂಡ್ರೆ ಅಂತಂದ್ರೆ, ಪ್ರತಿಯೊಂದರಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿ ಮಾಡಿ ನಾನು ಜೀವನ ಹಾಳು ಮಾಡದೆ ಇನ್ನೊಬ್ಬರ ಜೀವನ ಹಾಳು ಮಾಡ್ತಾ ಇದ್ದೀನಿ. ಆದ ಕಾರಣದಿಂದ ಪ್ರತಿಯೊಬ್ಬ ರೈತರು ಜೀವನದಲ್ಲಿ ಸಾವಯವ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಎಲ್ಲರ ಜೀವನ ಆರೋಗ್ಯಕರವಾಗುತ್ತೆ, ಇನ್ನೊಬ್ಬರ ಜೀವನ ಆರೋಗ್ಯವಾಗಿರುತ್ತೆ. ಆದ ಕಾರಣ ಈ ಪ್ರತಿಯೊಂದು ಜೀವನದಲ್ಲೂ ಸಾವಯವ ಬೆಳೆಯೋದು ಪ್ರಾಮುಖ್ಯತವಾಗಿದೆ. ಇಂದಿನ ಕಾಲದಲ್ಲಿ ಯಾವುದೇ ತರದ್ದು ಯಾವುದೇ ರೋಗ ಇಲ್ಲದೇನೆ ಬಹಳ ವರ್ಷ ನಮ್ಮ ತಾತ ಮುತ್ತಜ್ಜರು 100 ವರ್ಷದ ಮೇಲೆ ದಾಟಿ ಬಾಳ್ತಾ ಇದ್ರು. ಈಗ ಅದು ಏನಾಗಿದೆ ಅಂದ್ರೆ 50 ವರ್ಷಕ್ಕೆ ಬಿದ್ದೋಗಿದೆ. ಕಾರಣ ಏನಪ್ಪ ಅಂತಂದ್ರೆ, ನಾವು ತಿನ್ನೋ ಫುಡ್ ಏನಾಗಿದೆ ಅಂದ್ರೆ ಎಲ್ಲ ಕೆಮಿಕಲ್ ಆಗಿದೆ. ಪ್ರತಿ ಒಂದು ಮೊಳಕೆ ಒಡೆಯೋದ್ರಿಂದ ಹಿಡಿದು ಲಾಸ್ಟ್ ಕಟ್ಟಿಂಗ್ ಆಗಿ ಮತ್ತೆ ರೈಸ್ ಹೊರಗೆ ಬರೋ ತನಕ ಕೆಮಿಕಲ್ ಆಗ್ತಿದೆ. ಮತ್ತೆ ಆ ರೈಸ್ ನ ಮತ್ತೆ ಸ್ಟೋರೇಜ್ ಮಾಡಿ ಇದು ಮಾಡಕ್ನು ಕೆಮಿಕಲ್ ಆಗ್ತಿದ್ದಾರೆ. ಆತರ ಕೆಮಿಕಲ್ ತಿಂದು ತಿಂದು ತಿಂದು ಪ್ರತಿ ಒಂದರಲ್ಲಿ ಕೆಮಿಕಲ್ ಆಗಿದೆ. ಆತರ ಕೆಮಿಕಲ್ ಆಗೋದ್ರಿಂದ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಬಹಳ ಕಡಿಮೆ ಆಗ್ತಿದೆ. ಇದೆಲ್ಲ ಆಲೋಚನೆ ಮಾಡ್ತಾ ಇಲ್ಲ ಪ್ರತಿಯೊಬ್ರು. ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ಅಂತಂದ್ರೆ, ಎಲ್ಲರಿಗೆ ರೊಕ್ಕ ರೊಕ್ಕ ರೊಕ್ಕ ಆಸೆ ಆಗ್ತಿದೆ. ಬಟ್ ಇವ್ರಿಗೆ ಗೊತ್ತಿಲ್ಲ ಈ ತರ ಕ್ವಾಂಟಿಟಿ ಬೆಳೆಯೋದ್ರಿಂದ ರೊಕ್ಕ ಅದಂತ ಅದೇ ಬರುತ್ತೆ ಅಂತ ಗೊತ್ತಿಲ್ಲ. ಪ್ರತಿಯೊಬ್ರು ನೀವು ಕ್ವಾಲಿಟಿಯಾಗಿ ಬೆಳ್ರಿ, ನಿಮ್ಗೆ ಕ್ವಾಲಿಟಿಯಾಗಿ ರೊಕ್ಕ ಬರುತ್ತೆ. ಇದು ಜಾಸ್ತಿ ಕೆಮಿಕಲ್ ಹಾಕೋ ಬೆಳೆಯೋದ್ರಿಂದ ಬಹಳ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಿದೆ. ಇತ್ತೀಚಿನಲ್ಲಿ ನಿಮಗೆ ಕಾಣಲ್ಲ, ಇನ್ನ ಭಾರತ ದೇಶದಲ್ಲಿ ಯುವಕರ ದೇಶ ಅಂತ ಪ್ರತಿಯೊಂದು ಪ್ರಪಂಚದಲ್ಲಿ ಎಲ್ಲಿ ಯುವಕರು ಜಾಸ್ತಿ ಇದ್ದಾರೆ ಅಂತಂದ್ರೆ ಭಾರತ ದೇಶದಲ್ಲಿ ಇದ್ದಾರೆ. ಆದ್ರೆ ಈಗ ಭಾರತ ದೇಶದಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಪ್ರತಿಯೊಬ್ಬರು ಯುವಕರಲ್ಲಿ ಈಗಲೇ 17-18 ವರ್ಷಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಕಾಣ್ತಾ ಇದೆ ಯುವಕರಲ್ಲಿ. ಈ ಕಾರಣ ಏನಪ್ಪಾ ಅಂತಂದ್ರೆ, ಈ ಕೆಮಿಕಲ್ ಫುಡ್ ತಿನ್ನೋದ್ರಿಂದ ಕಾರಣಗಳು ಇದೆಲ್ಲ ಯಾರು ಗೊತ್ತಾಗ್ತಿಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ. ಪ್ರತಿಯೊಬ್ರು ರೈತರಾಗ್ಲಿ, ಪ್ರತಿಯೊಬ್ರು ಯುವಕರಾಗ್ಲಿ, ಪ್ರತಿಯೊಬ್ರು ಇದಾಗ್ಲಿ, ಯಾರೇ ಆಗ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಪ್ರತಿಯೊಂದು ದಿವಸ ಪೇಪರ್ ಓದ್ತಾ ಇರ್ಬೇಕು, ಏನಾಗ್ತಿದೆ ಪ್ರಪಂಚದಲ್ಲಿ, ಹೊರಗಡೆ ದೇಶದಲ್ಲಿ ಏನಾಗ್ತಿದೆ, ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಸ್ವಲ್ಪ ಆದರೂ ಯಾರು ಆಲೋಚನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲವೂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಅಂತಂದ್ರೆ, ಒಂದು ಮನುಷ್ಯನಿಗೆ ಒಂದು ಬಾಡಿಯಲ್ಲಿ ಏನೇ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಅವಾಗ ಅದ್ರ ಮಹತ್ವ ಗೊತ್ತಾಗುತ್ತೆ. ಆ ಮಹತ್ವನ ನಾನು ಏನ ಅರಿತೀನಿ, ಯಾಕಂತಂದ್ರೆ ನಾನು ನನ್ನ ಜೊತೆಗೆ ನಾನು ಕ್ವಾಲಿಟಿ ಫುಡ್ ತಿನ್ನೋ ಜೊತೆಗೆ ಇನ್ನೊಬ್ರಿಗೂ ಉತ್ತಮವಾದ ಆಹಾರವನ್ನು ಕೊಡೋದೇ ನನ್ನ ಉದ್ದೇಶ. ನನ್ನ ಎಲ್ಲ ನನ್ನ ಶ್ರಮವನ್ನು ನಾನು ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡೋದ ಉದ್ದೇಶ ಏನಪ್ಪ ಅಂತಂದ್ರೆ ನಾನು ಒಳ್ಳೆ ಫುಡ್ ತಿನ್ನೋದ್ರ ಜೊತೆಗೆ ಇನ್ನೊಬ್ರಿಗೂ ನಾನು ಒಳ್ಳೆ ಫುಡ್ ಕೊಡೋದೇ ನನ್ನ ಉದ್ದೇಶ. ಆದ ಕಾರಣ ಪ್ರತಿ ಸರ ಇದೊಂದೇ ಅಲ್ಲ ಸರ್, ಎಲ್ಲದಾದ್ರೂ ನಾವು ಪಿಜ್ಜಾ ಬರ್ಗರ್ ಇದೆಲ್ಲ ತಿನ್ನೋದ್ರಿಂದ ಮೈಗೆಲ್ಲ ರೋಗವನ್ನು ಅಂಟಿಕೊಂಡು ಬರುತ್ತೆ. ಶುಗರ್, ಬಿ ಪಿ ಇವೆಲ್ಲ ಸ್ಟಾರ್ಟಿಂಗ್ ಫಾರ್ ರೋಗ, ಇದೆಲ್ಲ ಕಾಮನ್ ಆಗದ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಕಾಮನ್ ಅಲ್ಲ, ಇದೊಂದು ಮಾರಕ ರೋಗವಾಗಿ ಮಾರ್ಪಡ್ತಿದೆ. ಕೆಲವೊಂದು ದಿವಸದಲ್ಲಿ ಒಳ್ಳೆಯ ಆರೋಗ್ಯಕರವಾದ ಸಿಗಬೇಕಂದ್ರೆ ಆಕ್ಸಿಜನ್ ಸಿಗಬೇಕಂದ್ರೆ ಬಹಳ ಕಷ್ಟ ಆಗ್ತಿದೆ. ಅಂತ ಪರಿಸ್ಥಿತಿಗೆ ನಮ್ಮ ಭಾರತದಲ್ಲಿ ಬರ್ತಾ ಇದೆ. ಇನ್ನ ಮುಂದೆ ಇವತ್ತಿನ ಆಲೋಚನೆ ಅಲ್ಲ ಇದು, ನಂದು ಇನ್ನ 60-70 ವರ್ಷದ ಆಲೋಚನೆಗಳನ್ನ ನಾನು ಈಗ ಥಿಂಕ್ ಮಾಡಿ, ಈಗ ನಾವು ತಾತ ಮುತ್ತಾದ ಕಾಲದಲ್ಲಿ ರಾಗಿ ಜೋಳ ಈ ತರದ್ದು ಆರ್ಗಾನಿಕ್ ಪದ್ಧತಿಯಲ್ಲಿ ಬೆಳೆದ್ರಿ. ಈಗ ಅಂತಿದ್ದಾರೆ ನನ್ಗೆ, ನಾನು ಬೆಳೀತಿರ್ಕಂತ ಭತ್ತದಲ್ಲಿ ಏನಂತಿದ್ದಾರೆ ಇವ್ನು ಯಾವ ಗೊಬ್ಬರ ಹಾಕದೆ ಹ್ಯಾಂಗೆ ಬೆಳಿತಾನೆ ಅಂತ ನನ್ಗೆ ನೆಗ್ಲೆಕ್ಟ್ ಮಾಡಿದ್ರು ಫಸ್ಟ್ ಗೆ. ಅದನ್ನ ನಾನು ಬೆಳೆದ್ ತೋರಿಸಿದೆ, ಹೌದಲ್ಲ ಬೆಳಿಬಹುದಲ್ಲ ಅಂತ ಪ್ರತಿಯೊಬ್ಬರು ಅವ್ರನ್ನೇ ಸಾಕ್ತಾ ಇದೆ. ಹಂಗ ನೀವು ಒಂದಲ್ಲ ಒಂದು, ನಾನು ಫಾರ್ ಎಕ್ಸಾಂಪಲ್ ಬದನೆಕಾಯಿ ಬೆಳೆದೆ, ಆರ್ಗಾನಿಕ್ ಒಂದು ಗೊಬ್ಬರ ಹಾಕಿಲ್ಲ, ಒಂದು ಯಾವುದೇ ಮೊದಲು ತಳಿಗೆ ಯಾವುದೇ ವಿಷಯದಲ್ಲಿ ಬೀಜದಲ್ಲಿ ನಾವು ಕ್ವಾಂಟಿಟಿಯನ್ನು ಹುಡುಕುತ್ತಾ ಹೋದ್ರೆ ಬೀಜ ಶಕ್ತಿವಂತವಾಗಿರ್ಬೇಕು. ಶಕ್ತಿವಂತವಾದ ಬೀಜ ಸಿಕ್ಕರೆ ನಮ್ಗೆ ಆ ಬೀಜದಲ್ಲೇ ನಮಗೆ ಬಹಳ ಉತ್ತಮವಾದ ಸ್ಟೆಮಿನಾ ಇರುತ್ತೆ ಬೀಜದಲ್ಲಿ. ಅಂತ ಸ್ಟೆಮಿನಾ ಬೀಜ ಇರತಕ್ಕಂಥದ್ದು ತಗೋಬೇಕು. ನಾವು ಈಗ ಬೀಜವನ್ನು ಹೆಂಗ ಮಾಡಿದೀವಿ ಅಂದ್ರೆ ಎಲ್ಲ ಪೌಡರ್ ಹಾಕಿ ಹಾಕಿ ಅದರಲ್ಲಿ ಬೀಜದಲ್ಲಿ ಕ್ವಾಂಟಿಟಿ ಇಲ್ಲಾರ್ದಂಗೆ ಮಾಡ್ಬಿಟ್ಟಿವಿ. ಹಂಗಾಗಿ ಅದಕ್ಕೆ ಗೊಬ್ಬರ ಹಾಕಿದ್ರೆ ಮಾತ್ರ ಬೆಳೆಯುತ್ತೆ ಅಂತ ನಮ್ಮ ಮನಸ್ಸಿನಲ್ಲಿ ಕಾನ್ಸೆಪ್ಟ್ ಇದೆ ಪ್ರತಿಯೊಬ್ಬ ರೈತನಲ್ಲಿ. ನಾನು ಪ್ರತಿಯೊಬ್ಬ ರೈತರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೆ ಅಷ್ಟೇ, ನೀವೇನು ಬೆಳೀತಾ ಇದ್ರಲ್ಲ ನಿಮ್ಮ ತಾತ ಮುತ್ತಾದ್ರ ಕಾಲದಲ್ಲೂ ಯಾವುದೇ ಸಮಸ್ಯೆ ಇಲ್ಲದೇ ಬೆಳೆದಿದ್ದಾರೆ, ಆದರೆ ನೀವು ಯಾಕೆ ಇಷ್ಟು ಆಸೆ ಪಡ್ತಾ ಇದ್ದೀರಿ? ಹಾಂ, ಪ್ರತಿಯೊಬ್ಬರು ರೈತರು ಈಗ ಇದ್ದಾರೆ, ರೊಕ್ಕ ಇದ್ದವ್ರು ಅಂತ ಇದ್ದಾರೆ, ರೊಕ್ಕ ಇಲ್ಲಾರ್ದವ್ರು ಇದ್ದಾರೆ. ಕೆಲವೊಂದು ಕೇಳ್ತಾರೆ ಇಷ್ಟು ನೀನು ಇಷ್ಟು ಕಾಸ್ಟ್ಲಿ ಹೇಳ್ತಿಲ್ಲಪ್ಪ, ಇಷ್ಟು ಕಾಸ್ಟ್ಲಿ ಹೇಳಿದ್ರೆ ನಮ್ಗೆ ಹೆಂಗ ತಗೊಳಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಕಾಸ್ಟ್ ಮುಖ್ಯ ಅಲ್ಲ, ಇಲ್ಲಿ ಆರೋಗ್ಯ ಮುಖ್ಯ. ನೀನು ಇದೇ ಆರೋಗ್ಯಕರವಾದ ಊಟವನ್ನು ತಿಂತ ಹೋದ್ರೆ ಯಾವುದೇ ದವಾಖಾನೆಗೆ ಹೋಗೋ ಖರ್ಚಿರಲ್ಲ, ಯಾವುದೇ ಹಾಸ್ಪಿಟ್ಲ್ಗೆ ಹೋಗೋ ಖರ್ಚಿರಲ್ಲ, ಏನೇ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಏನಿರಲ್ಲ, ಎಲ್ಲ ಆರೋಗ್ಯಕರವಾಗಿ ಇರ್ತೀವಿ. ಆರೋಗ್ಯಕರವಿದ್ದಾಗ ಇದೆಲ್ಲ ನಿನಗೆ ಖರ್ಚು ಉಳಿತಲ್ಲ. ಅಂದ್ರೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಾಗ, ಜೊತೆಗೆ ನಾವು ಬೇರೆ ಬೇರೆ ರೀತಿಯಾದಂತಹ ಒಂದು ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಅನಾವಶ್ಯಕ ವೆಚ್ಚಗಳನ್ನ ಮಾಡ್ಲಿಕ್ಕೆ ಮುಖ್ಯವಾಗಿ ನಾವು ತಿನ್ನುವಂತ ಆಹಾರ ಗುಣಮಟ್ಟದ್ದು ಆಗಿತ್ತಪ್ಪ ಅಂತಂದ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಂತದ್ದು ತಮ್ಮ ವಿಚಾರ. ಈಗ ಸಾವಯವದಲ್ಲಿ ತಾವು ಕೃಷಿಯನ್ನ ಆರಂಭ ಮಾಡಿದ್ರಿ, ಎಷ್ಟು ವರ್ಷಗಳಿಂದ ತಾವು ಈ ಭತ್ತವನ್ನ ಸಾವಯವ ರೀತಿಯಲ್ಲಿ ಬೆಳೀತಾ ಇದ್ರಿ? ಸರ್, ಇದು ಬಂದು ನಾನು 5 ವರ್ಷದಿಂದ ಬೆಳೀತಾ ಬಂದೀನಿ. 5 ವರ್ಷದಿಂದ ಯಾಕೆ ಬೆಳೀತಾ ಬಂತಂದ್ರೆ ನಾನು ಪ್ರತಿಯೊಂದರಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಹೋದೆ. ಯಾಕಂತಂದ್ರೆ ನಾನು ರೈಸ್ ಬೆಳೀತಾ ಇದ್ದೀನಿ, 10 ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾ ಇರೋದು. ಅದರಲ್ಲಿ 5 ವರ್ಷದಲ್ಲಿ ನಾನು ವ್ಯವಸಾಯ ಮಾಡ್ತಾ ಬಂದೆ. ನಾನು ಒಂದು ಗುಂಟಿಯಿಂದ ಪ್ರಾರಂಭ ಮಾಡಿರೋದು. ಇದು ಒಂದು ಮಾತು ಹೇಳ್ತೀನಿ, ಒಂದು ಹೆಜ್ಜೆ ಮುಂದಿಡ್ಬೇಕಂತಂದ್ರೆ ಒಂದು ಯಾವುದೇ ಸಣ್ಣ ಹೆಜ್ಜೆಯಿಂದ ಮುಂದೆ ಹೋಗುತ್ತಾಗುತ್ತೆ. ಒಂದು ಗುಂಟಿಯಿಂದ ನಾನು ಇದು ಸ್ಟಾರ್ಟ್ ಮಾಡಿರೋದು. ಆ ಗುಂಟಿಯಲ್ಲಿ ನಾನು ಭತ್ತ ಬೆಳೆದೆ, ಅದಕ್ಕಿದ್ದಕ್ಕೆ ಬಹಳ ಕಂಪೇರ್ ಆಗ್ಲಿಲ್ಲ, ಬಟ್ ಸ್ವಲ್ಪ ಕಡಿಮೆ ಬಂತು. 1 ವರ್ಷ ಇಳುವರಿ ಕಡಿಮೆ ಬಂತು, ಆಮೇಲೆ ನೆಕ್ಸ್ಟ್ ವರ್ಷ ಇನ್ನ ಸ್ವಲ್ಪ ಜಾಸ್ತಿ ಆಯ್ತು. ಆತರ ಬರ್ತಾ ಬರ್ತಾ ಈಗ 5 ವರ್ಷ ಆಯ್ತು, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಹೇಳ್ತಾ ಇದ್ದಾರೆ ಪ್ರತಿಯೊಬ್ರು ಇದು ಏನು ಬೆಳೆಯಲ್ಲ ಈ ಟೈಮಲ್ಲಿ ಏನು ಬೆಳೆಯಲ್ಲ ಅಂತಿದ್ದಾರೆ. ಆದ್ರೆ ನಾನು ಬೆಳೆದು ತೋರಿಸಿನಿ, ನಾನು ಅದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿ. ನನ್ನ ಹೊಲದಲ್ಲಿ ಪ್ರತಿ ಒಂದು ವೀಡಿಯೋಸ್ ಇದಾವೆ ನನ್ನ ಹತ್ರ. ಯಾವ ತರ ಬೆಳೆದ್ಮೇಗ ಭತ್ತ ಬೆಳೆದು ಮುಖ್ಯ ಅಲ್ಲ, ಅದ್ರನ್ನ ಯಾವ ತರ ಕಟಾವು ಮಾಡ್ಬೇಕು, ಯಾವ ತರ ರೈಸ್ ಮಾಡ್ಬೇಕು ಅನ್ನೋದು ಮುಖ್ಯ. ಯಾಕಂದ್ರೆ ಬೆಳೆದ್ಮೇಗ ಅದೇನ್ ಮಾಡ್ತಾರೆ ಅಂದ್ರೆ ಮಿಷಿನ್ ಇಂದ ಕಟ್ ಮಾಡಿಸ್ತಾರೆ. ಮಿಷಿನ್ ಇಂದ ಕಟ್ ಮಾಡಿಸೋದ್ರಿಂದ ಅದರಲ್ಲಿರ್ತಕ್ಕಂತ ಪೋಷಕಾಂಶಗಳು ಎಲ್ಲವೂ ಹಾಳಾಗಿ ಹೋಗುತ್ತೆ. ಭತ್ತದಲ್ಲಿ ಮೇನ್ ಇರೋದು ಕಾಂಡದಲ್ಲಿ ಪೋಷಕಾಂಶಗಳು ಇರುತ್ತೆ. ಆ ಪೋಷಕಾಂಶಗಳು ನಾವು ಮಿಷಿನ್ ಇಂದ ಕಟ್ ಮಾಡೋದ್ರಿಂದ ಪೋಷಕಾಂಶಗಳು ವೇಸ್ಟ್ ಆಗುತ್ತೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ ಪ್ರತಿಯೊಂದು ಲೇಬರ್ ಇಂದ ಮ್ಯಾನ್ ಹ್ಯಾಂಡ್ ಅಂತಾರೆ, ಅಂದ್ರೆ ಹ್ಯಾಂಡ್ ಮೇಡ್ ವರ್ಕ್ ಅಂತಾರೆ. ಇದಕ್ಕೆಲ್ಲ ಹೊರ ದೇಶಗಳೇ ಬಹಳ ಬೇಡಿಕೆ ಇದೆ, ಮ್ಯಾನ್ ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ಹೊರ ದೇಶದಲ್ಲಿ ಬಹಳ ಬೇಡಿಕೆ ಇದೆ. ನಾನು ಬಹಳ ರಾಜ್ಯವನ್ನು ತಿರುಗಿ ನೋಡಿದೆ, ಮ್ಯಾನ್ ಹ್ಯಾಂಡ್ ವರ್ಕ್ ಗೆ ಬಹಳ ಡಿಮ್ಯಾಂಡ್ ಇದೆ. ಆದ ಕಾರಣ ನಾನೇನ್ ಮಾಡ್ಬಿಟ್ಟೆ ಅಂದ್ರೆ ಎಲ್ಲರೂ ಲೇಬರ್ ಇಟ್ಟು ಕಟ್ ಮಾಡಿಸಿ ಅದ್ರೊಂದು 7-8 ದಿವಸ ಟ್ರೈ ಮಾಡಿಸಿ ಅದರಿಂದ ಇರತಕ್ಕಂಥ ಪೋಷಕಾಂಶ ಎಲ್ಲ ಅದರಲ್ಲಿ ಎಳ್ಕೊಂಡು ರೈಸ್ ಅಲ್ಲಿ ಸ್ಟಾಕ್ ಆಗಿರುತ್ತೆ. ಅದ್ರನ್ನ ತಗೊಂಡೋಗಿ ನಾನೆಲ್ಲ ಒಂದ್ ತಲೆ ಸ್ಟೇ ಮಾಡಿ, ಅಂದ್ರೆ ಪ್ರತಿಯೊಂದು ಜಾಗದಲ್ಲಿ ಒಂದು ಸ್ಟೇ ಮಾಡಿ ಒಂದು 10-15 ದಿವಸ ಆದ್ಮೇಲೆ ಅದನ್ನ ತಗೊಂಡೋಗಿ ಮತ್ತೆ ಮಿಲ್ಲಲ್ಲಿ, ಮುಖ್ಯವಾಗಿ ಮಿಲ್ಲಲ್ಲಿ ನಾವು ಏನು ಇಷ್ಟು ದಿವಸ ಬೆಳೆದಿದ್ದು ಇಷ್ಟೆಲ್ಲ ಮಾಡಿದ್ರು ರೈಸ್ ಅನ್ನು ಬಹಳ ಕಡಿಮೆ ಪಾಲಿಸ್ ಮಾಡತಕ್ಕಂಥ ಮಿಲ್ಲಲ್ಲಿ, ಕಡಿಮೆ ಮಿಲ್ಲಲ್ಲಿ ಮಾತ್ರ, ಸಣ್ಣ ಮಿಲ್ಲಲ್ಲಿ ಇದು ಹಾಕ್ಸ್ಬೇಕು ರೈಸ್ನ. ಆತರ ಹಾಕಿಸೋದ್ರಿಂದ ನಮ್ಮ ಪೋಷಕಾಂಶಗಳು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅಂದ್ರೆ ತಾವು ಹೇಳಿದ ಪ್ರಕಾರ ಈಗ ನಾವು ಇತ್ತೀಚೆಗೆ ಈ ಕಂಬೈನ್ಡ್ ಹಾರ್ವೆಸ್ಟ್ ಇಂಜಿನ್ಗಳು ಬರೋದ್ರಿಂದ ಅಲ್ಲಿ ಕೆಲವು ಕಡೆ ಏನಾಗುತ್ತೆ, ಇಲ್ಲ ಇನ್ನು ಬೆಳೆ ಹಸಿ ಇರ್ತದೆ, ಇನ್ನು ಹಸಿರು ಇರ್ತದೆ, ಅವಾಗ ನಾವು ಭತ್ತವನ್ನ ಕಟಾವು ಮಾಡ್ತಾರೆ. ಇಲ್ಲಿ ಅದನ್ನ ಕಟ್ ಮಾಡಿ ಒಣಗಿಸಿ ನಾವು ಅದನ್ನ ಕಡಿಮೆ ಪಾಲಿಶ್ ಮಾಡುವಂತಹ ಒಂದು ಮಿಷಿನ್ಗಳಿಗೆ ಹಾಕಿದಾಗ ಅದರ ಸ್ವಾಭಾವಿಕ ಗುಣ ಅಲ್ಲೇ ಉಳಿತದೆ. ಎಸ್ ಎಸ್, ಇದು ಇದು ಕರೆಕ್ಟ್. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಾವು ತಿಂತಕ್ಕಂತ ಬೆಳೆದಲ್ಲಿ ಕ್ವಾಂಟಿಟಿ ಇರುತ್ತೆ. ಕ್ವಾಂಟಿಟಿ ಇರೋದ್ರಿಂದ ಆ ಬೆಳೆಯನ್ನು ನಾವೇನ್ ಮಾಡ್ಬೇಕಂತಂದ್ರೆ, ಒಂದು ಈಗ ಮೆತ್ತಗಾಗುತ್ತೆ ರೈಸ್. ಇದರಿಂದ ನಾನು ಇನ್ನೊಂದೇನಪ್ಪ, ಇದರಲ್ಲಿ ನಾನ್ ರೈಸ್ ಕೊಡೋದು ಬಹಳ ಡಿಮ್ಯಾಂಡ್ ಆಗಿದೆ. ಈಗ ಇತ್ತೀಚಿನಲ್ಲಿ ನಾವು ಗೌರ್ಮೆಂಟ್ ಎಂಪ್ಲಾಯೀಸ್, ಟೀಚರ್ಸ್, ಮಾಸ್ಟರ್ ಇವರೆಲ್ಲರೂ ಇರ್ತಾರಲ್ಲ, ಇವ್ರಿಗೆಲ್ಲ ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡ್ತಾ ಇದ್ದೀನಿ ರೈಸ್. ಯಾವ ತರ, ಯಾಕೆಂತಂದ್ರೆ ಅವ್ರಿಗೆ ನಾನು ಒಂದು ಉದ್ದೇಶ, ನನ್ನ ಟೀಚರ್ಸ್ ಅವ್ರ ಕೈಯಲ್ಲಿ ಓದಿರೋದು, ನಾನು ಇಷ್ಟೆಲ್ಲ ಜ್ಞಾನ ಪಡೆದಿರೋದಕ್ಕ ಕಾರಣ ನನ್ನ ಟೀಚರ್ಸ್ ಮಾತ್ರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನನಗೆ ಟೀಚರ್ಸ್ ಅಂದ್ರೆ ಒಂದು ಗೌರವ. ಈಗ ಒಂದು 2 ಕ್ವಿಂಟಲ್ ತಗೊಂಡ್ರೆ ಅಂದ್ರೆ ಅವ್ರು ನನಗೆ 3 ತಿಂಗಳ 4 ತಿಂಗಳ ಟೈಮ್ ತಗೊಂಡು ಅವ್ರು ನಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ಬೋದು. ಅಂತವ್ರಿಗೆ ಅನುಕೂಲವಾಗಿ ಮಾಡ್ಕೊಡ್ತೀನಿ ನಾನು. ಈಗ ಸಾವಯವ ಕೃಷಿಯನ್ನ ಮಾಡ್ತಾ ಇರೋದು 5 ವರ್ಷಗಳಿಂದ ತಮ್ಮ ಕಾರ್ಯ ನಡೀತಾ ಇದೆ. ಈಗ ಪ್ರಾರಂಭದಲ್ಲಿ ಇಳುವರಿ ಎಷ್ಟಿತ್ತು, 8 ಎಕರೆ ಪ್ರದೇಶದಲ್ಲಿ ತಾವು ಈ ಭತ್ತವನ್ನ ಸಾವಯವ ರೀತಿಯಲ್ಲಿ ಮಾಡಕತ್ತೀರಿ, ಈಗ ಸದ್ಯ 5 ವರ್ಷಗಳ ನಂತರ ಎಷ್ಟು ಇಳುವರಿ ಬರ್ತಾ ಇದೆ ಪ್ರತಿ ಎಕರೆಗೆ? ಸರ್, ಫಸ್ಟ್ ಗೆ ನನಗೆ 12 ಚೀಲ ಬಂದಿದೆ 1 ಎಕರೆಗೆ. 12 ಚೀಲ ಬಂದ್ರು ನಾನು ಎದುರಲಿಲ್ಲ. ಆಮೇಲೆ ನೆಕ್ಸ್ಟ್ ವರ್ಷ 15 ಚೀಲ ಆಯ್ತು. ಈಗ ನನಗೆ 3 ಚೀಲ ಜಾಸ್ತಿ ಆಯ್ತು. ಮತ್ತೆ ಹೋದ ವರ್ಷ ಈ ವರ್ಷಗೆ 25 ಚೀಲ ಬಂದಿದೆ. ನಾನು ಬರ್ಕೊಡ್ತೇನೆ 25 ಚೀಲ ಬಂದ 1 ಎಕರೆಗೆ 25 ಚೀಲ, 2 ಎಕರೆಗೆ 50 ಚೀಲ. ನಾನು ಟೋಟಲ್ 3 ಎಕರೆ ಮಾಡ್ತಾರೆ, ಅದು 3 ಎಕರೆಗೆ 75 ಚೀಲ ಬೆಳೆ ತೋರಿಸ್ತೀನಿ. ಮತ್ತೆ ಹೆಂಗಿದೆ ಅಂದ್ರೆ ನನ್ನ ಬೀಜ ಒಂದೂ ತಾಲು ಇಲ್ಲ. ಒಂದು ತಾಲ್ ಅಂತಂದ್ರೆ ಐ ಮೀನ್ ಏನಂತಾರಲ್ಲ, ತಾಲು ಹೋಗುತ್ತಲ್ಲ ಜೊಳ್ಳು, ಆ ತರ ಜೊಳ್ಳು ಒಂದೂ ಬೀಜ ಇಲ್ಲ. ಅದಕ್ಕೆನದು ಯಾವಕ್ಕೂ ಆರ್ಗಾನಿಕ್ ಆರ್ಗಾನಿಕನೆ, ಕೆಮಿಕಲ್ ಕೆಮಿಕಲ್ ಏನ ಅಂತ ಹೇಳೋದು ಒಳ್ಳೇದು. ಅಂತಂದ್ರೆ ಕಡಿಮೆ ಪ್ರಮಾಣದಲ್ಲಿ ಈಗ 12 ಚೀಲದಿಂದ ತಾವು ಈಗ 25 ಚೀಲಗಳವರೆಗೆ ಪ್ರತಿ ಎಕರೆಗೆ ಇಳುವರಿಯನ್ನ ತಾವು ಪಡ್ಕೊಳ್ತಿದ್ದೀರಿ. ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಯಾವುದೇ ರಾಸಾಯನಿಕಗಳನ್ನ ಬಳಸದೆ. ಈಗ ಅದನ್ನ ಖರ್ಚು ಮಾಡುವಂತ ಸಂದರ್ಭದಲ್ಲಿ, ಈಗ ಸ್ವಾಭಾವಿಕವಾಗಿ ನಾವು ನೋಡ್ತಾ ಇರ್ತೀವಿ ಎಲ್ಲಾ ಬೆಳೆಗಳಿಗೆ ಬರುವ ಹಾಗೆ ನಾವು ಎಷ್ಟೇ ಸಾವಯವ ರೀತಿಯಿಂದ ನಿರ್ವಹಣೆ ಮಾಡಿದ್ರು ಕೂಡ ರೋಗ ಕೀಟ ಹುಳ ಅವು ಸಾಮಾನ್ಯವಾಗಿ ಬಂದೇ ಬರ್ತವೆ. ಇವುಗಳನ್ನ ಹೇಗೆ ನಿಯಂತ್ರಣ ಮಾಡ್ತೀರಿ? ಇದಕ್ಕೂ ಇದೆ ನಿಯಂತ್ರಣ. ಆಕ್ಚುಲಿ ಹೆಂಗಿದೆ ಅಂದ್ರೆ, ಪ್ರತಿ ಒಂದಕ್ಕೂ ರೋಗ ಬಂದೇ ಬರುತ್ತೆ, ಇಲ್ಲ ಅನ್ನಕ್ಕಿಲ್ಲ. ಅದಕ್ಕೆ ಒಂದು ಬೀಜನ ಚಾಯ್ಸ್ ಮಾಡಕಲ್ಕನೆ ಇಮ್ಯುನಿಟಿ ಪವರ್ ಇರತಕ್ಕಂತ ಬೀಜನ ಚಾಯ್ಸ್ ಮಾಡ್ಕೋಬೇಕು. ಆ ಬೀಜಕ್ಕೆ ಯಾವುದೇ ರೋಗ ಬಂದರೂ ತಡೆ ಶಕ್ತಿ ಇರುತ್ತೆ. ಅಂದ್ರೆ ಒಂದು ಮಗು ಯಾವುದೇ ಆಗ್ಲಿ, ಹುಟ್ಟಿದ ಮಗುಗೆ ಒಂದು ನಾವು ಲಸಿಕೆ ಹಾಕಿದಂಗೆ, ನಾವು ಅಂದ್ರೆ ಇದು ಪೋಲಿಯೋ ತರ ಇತ್ತಲ್ಲ, ಈ ತರ ಹಾಕೋದ್ರಿಂದ ಇದಕ್ಕೆ ಇಮ್ಯುನಿಟಿ ಪವರ್ ಹೆಂಗ್ ಬರುತ್ತೆ, ನಾವು ಅದಕ್ಕೆ ಬೀಜೋಪಚಾರ ಮಾಡ್ತೀವಿ. ಈ ಬೀಜೋಪಚಾರ ಮಾಡೋದ್ರಿಂದ ಇದಕ್ಕೆ ಬಹಳ ಶಕ್ತಿ ಬರುತ್ತೆ. ಮತ್ತಿಷ್ಟು ಅಂದ್ರೆ ಯಾವುದೇ ಒಂದು ರೋಗ ಬಂದ್ರು ಆ ರೋಗನ ರಿವರ್ಸ್ ಹೊಡೆಯೋದು. ಅಂದ್ರೆ ಇದು ನಮ್ಮ ಬೀಜದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅದಕ್ಕೆ ರಿವರ್ಸ್ ಹೊಡಿತದ. ಆಗ ಹೋದಾಗ ಅದೆಲ್ಲ ಕಡಿಮೆ ಆಗುತ್ತೆ. ಅಂದ್ರೆ ಆಂಟಿಬಯೋಟಿಕ್ ಇದ್ದಂಗೆ ಇದು ಬೀಜ ಉಪಚಾರ ಮಾಡೋದು. ಈ ತರ ಬೀಜ ಉಪಚಾರ ಮಾಡೋದ್ರಿಂದ ಬೀಜದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ, ಆದ್ರಿಂದ ಆ ರೋಗ ಕಡಿಮೆ ಆಗುತ್ತೆ. ಮತ್ತೆ ಇದಕ್ಕೆಲ್ಲ ನಾವು ಬೇವಿನ ಹಿಂಡಿ ಮತ್ತೆ ಬೇವಿನ ಎಣ್ಣೆ, ಪ್ಯೂರ್ ಬೇವಿನ ಎಣ್ಣೆ ಈ ತರದ್ದು ನಾವು ಅಡ್ವಾನ್ಸ್ ಆಗಿ ಹೊಡಿತೀವಿ. ಅದು ಯಾವುದೇ ಬರ್ಲಿ ಬುಳ್ಳಿ, ಯಾಕಂದ್ರೆ ಬೇವಿನ ಎಣ್ಣೆ ಯಾಕೆ ಹೊಡಿಬೇಕಂತಂದ್ರೆ ಯಾವುದೇ ಕೀಟಕಾಂಶಗಳು ಅದರಲ್ಲಿ ಬರ್ಲಾರ್ದಂಗೆ ತಡೆಗಡುತ್ತೆ. ಇದು ನಾವು ಹೊಡಿತಾ ಹೊಡಿತಾ ಹೋದ್ರೆ ವಿಷನು ಅಮೃತವಾಗುತ್ತೆ ಅಂತ. ಹೌದು, ಆ ತರ ಇದು ನಾವು ಅಮೃತ ಏನಾಗುತ್ತೆ, ವಿಷ ಆಗುತ್ತೆ ಅಂತ. ಹಂಗೆ ನಾವು ಈಗ ವಿಷ ಇದೆ, ಬೇವಿನ ಎಣ್ಣೆ ವಿಷ ತರ ಇರುತ್ತೆ, ಅದನ್ನ ಹೊಡಿತಾ ಹೊಡಿತಾ ಹೋದ್ರೆ ಅದು ಅಮೃತವಾಗಿ ಮಾರ್ಪಡುತ್ತೆ. ಪ್ರತಿಯೊಂದು ಬೆಳೆಗೆ ಅದು ಒಳ್ಳೇಬೇಕು ಕಂಪಲ್ಸರಿ. ಆರ್ಗಾನಿಕ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಬೇವಿನ ಎಣ್ಣೆಯನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗುತ್ತೆ. ಆ ತರ ಮಾಡೋದ್ರಿಂದ ಅದಕ್ಕೆ ಶಕ್ತಿ ಬರುತ್ತೆ. ಬೇವಿನ ಎಣ್ಣೆ ಇದು ಜೊತೆಗೆ ಬೀಜೋಪಚಾರವನ್ನ ಮಾಡುವಂತದ್ದಾಗಿರ್ಬೋದು. ಇಲ್ಲಿ ಎರೆಜಲ, ಬ್ರಹ್ಮಾಸ್ತ್ರ, ಗೋಮೂತ್ರ ಅವೆಲ್ಲ ಏನಾದ್ರೂ ಸಿಂಪರಣೆ ಮಾಡ್ತೀರಾ? ಇಲ್ಲ, ಇದು ಜೀವಾಮೃತವನ್ನು ನಾವು ಮಾಡ್ತೀವಿ. ಒಂದು ಡ್ರಮ್ಮು 2-3 ಡ್ರಮ್ಮು ಸ್ಟೇಪಲ್ ಮಾಡಿ ಇಟ್ಕೊಂಡಿರ್ತೀವಿ. ಜೀವಾಮೃತ ನಾವು ಗೊಬ್ಬರ ಹಾಕಿದ ಒಂದು 5 ದಿವಸಕ್ಕೆ ಆ ಜೀವಾಮೃತ ಅದರಲ್ಲಿ ಚೆಲ್ಲಿಬಿಡ್ತೀವಿ. ಚೆಲ್ಲೋದ್ರಿಂದ ಅದ್ರ ಗೊಬ್ಬರಕ್ಕೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಮಲ್ಟಿಪೇಷನ್ ಆಗುತ್ತೆ. ಮೈಟ್ರೋ ನ್ಯೂಟ್ರಿಯೆಂಟ್ಸ್ ಮಲ್ಟಿಪೇಷನ್ ಆಗಿ ಅದಕ್ಕೆ ಏನು ಬೇಕಾಗುತ್ತಲ್ಲ ಪೋಷಕಾಂಶಗಳು, ರಂಜಕ, ಸಾರಕ, ಇವೆಲ್ಲ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಅವಾಗ ಕೊಡುತ್ತೆ. ಕೊಟ್ಟೋದ್ರಿಂದ ಅದೆಲ್ಲ ಚೆನ್ನಾಗಿ ಬೆಳೆದು ಗ್ರೋತ್ ಆಗುತ್ತೆ. ಈಗ ಸಾವಯವ ಒಂದು ಭತ್ತ ಬೆಳೆಯೋದಕ್ಕೂ ಹಾಗೇನೆ ಇಲ್ಲಿ ರಾಸಾಯನಿಕವಾಗಿ ಭತ್ತವನ್ನ ಬೆಳೆಯೋದಕ್ಕೂ ಇಲ್ಲಿ ದಿನಗಳೇನಾದ್ರೂ ವ್ಯತ್ಯಾಸ ಆಗ್ತದಾ? ಏನಾದ್ರೂ ಅಲ್ಲಿ ಒಂದು ಈಗ 9 ದಿನ 3 ತಿಂಗಳ ಅಥವಾ 4 ದಿನ ತಿಂಗಳ ಅಥವಾ 15 ದಿವಸ 20 ದಿವಸ ಏನಾದ್ರೂ ವೇರಿಯೇಷನ್ ಆಗ್ತದಾ? ಆಗುತ್ತೆ, 100% ಆಗುತ್ತೆ. ಬಟ್ ರಾಸಾಯನಿಕ ಬೆಳೆದಿದ್ದು ಜಲ್ದಿ ಬರುತ್ತೆ, ಸಾವಯವ ಬೆಳೆಯೋದ್ರಿಂದ ಬಹಳ ಟೈಮ್ ತಗೊಂತಿದೆ. ಬಟ್ ರಾಸಾಯನಿಕ ಬೆಳೆತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಅದು ಬಹಳ ದೊಡ್ಡದಾಗಿ ಬೆಳೆಯುತ್ತದೆ. ಯಾವುದೇ ಒಂದು ಸ್ವಲ್ಪ ಗಾಳಿ ಬಂತಂದ್ರು ಬಿದ್ದು ಎಲ್ಲ ಸರ್ವನಾಶ ಆಗುತ್ತೆ. ಹೌದು, ಇಲ್ಲ ನೆಕ್ ಬ್ಲಾಸ್ಟ್ ಆಗ್ಬಿಡ್ತದೆ, ನೆಲಕ್ಕಚ್ಚಿಬಿಡ್ತದೆ. ಆದ್ರೆ ಇದು ಸಾವಯವ ಬೆಳೆತಕ್ಕಂಥದ್ದು ಸ್ಟಮ್ ಇರುತ್ತಲ್ಲ ಅಂದ್ರೆ ಕಾಂಡದಲ್ಲಿ ಬಹಳ ಶಕ್ತಿವಂತ ಇದು ಇರುತ್ತೆ. ಆದ್ರೆ ಎಷ್ಟೇ ಗಾಳಿ ಬರಲಿ ಅದಕ್ಕೆ ತಟ್ಟು ಶಕ್ತಿ ಇರುತ್ತೆ. ಹೌದು, ಇದೆ ನೋಡು, ಸಾವಯವಕ್ಕಿರೋದು ಇದಕ್ಕಿರೋ ಡಿಫ್ರೆಂಟ್ ಇದೆ. ಈ ತರ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ರೈತರು ನನ್ನಲ್ಲಿ ಪ್ರತ್ಯಕ್ಷ ವಿಡಿಯೋ ಇದೆ, ಬೇರೆಯವ್ರದ್ದು ಒಂದು ಇದೆ ತೋರಿಸಿನಿ, ನಂದು ತೋರಿಸಿದೆ. ನಾನೆಲ್ಲ ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ, ಎಲ್ಲ ಪ್ರತ್ಯಕ್ಷವಾಗಿ ನಾನು ಮಾಡ್ತಾ ಇದ್ದೀನಿ ಅದನ್ನ. ಅಂತಂದ್ರೆ ಸಾವಯವಕ್ಕೆ ಮಾಡಿದ್ರೆ ಸ್ವಲ್ಪ ದಿನಗಳು ಹೆಚ್ಚು ಹೋಗ್ತದೆ, ಮತ್ತೆ ಗಟ್ಟಿಯೂತವಾದಂಥದ್ದು ಇವುಗಳು, ಮತ್ತೆ ಪ್ರಾಣಿಗಳಿಗೆ ನಾವೇನಾದರೂ ಹುಲ್ಲು ಹಾಕ್ತೀವಲ್ಲ ಅದನ್ನು ಕೂಡ ಆರೋಗ್ಯವಾಗಿ ನಮಗೆ ಉಳಿತದೆ, ಹಾಲಿನ ಗುಣಮಟ್ಟ ಆಗಿರಬಹುದು ಇದನ್ನು ಕೂಡ ಒಳ್ಳೆಯ ರೀತಿಯಿಂದ ಚಲೋ ಬರ್ತದೆ. ಎಸ್ ಎಸ್ ಎಸ್, ಇದು ಇದು 100% ಕರೆಕ್ಟ್. ಇದು ಒಂದು ಸರ್ಕ್ಯುಲೇಷನ್ಸ್ ಟೈಪ್ ಆಗುತ್ತೆ. ಇದು ನಮ್ ಜೊತೆಗೆ ನಮ್ಮ ಹಸುಗಳಿಗೆ ಆರೋಗ್ಯಕರವಾದ ಹಾರವನ್ನು ನೀಡಿದಂಗ ಆಗುತ್ತೆ. ಈ ತರ ನೀಡುದ್ರಿಂದ ನಮ್ಗೆ ಆರೋಗ್ಯಕರವಾದ ಹಾಲು ಬರುತ್ತೆ. ಇದೆಲ್ಲ ಒಂದು ಚೈನ್ ಸಿಸ್ಟಮ್ ತರ ಆಗುತ್ತೆ, ನಮ್ಗೂ ಭೂಮಿನೂ ಸೇಫ್ ಆಗಿರುತ್ತೆ, ಮತ್ತೆ ಇಲ್ಲಿ ಇನ್ನೊಬ್ರು ತಿನ್ನೋರು ಆರೋಗ್ಯಕರನೂ ಸೇಫ್ ಇರುತ್ತೆ, ಮತ್ತೆ ಇನ್ನೊಂದು ಆ ಹುಲ್ಲನ್ನ ಮತ್ತೆ ಹಸುಗಳು ಹಾಕೋದ್ರಿಂದ ಹಸುಗಳೂ ಸೇಫ್ ಆಗಿರುತ್ತೆ, ಯಾವುದೇ ರೋಗ ಬರೋದು ಬಹಳ ಕಡಿಮೆ ಆಗುತ್ತೆ. ಹೆಂಗ್ರಿ ತಯಾರ, ಏನ್ ಅನಿಸ್ತಾ ಇದೆ? ಈಗ 5 ವರ್ಷದಿಂದ ತಾವು 3 ಎಕರೆ ಭೂಮಿಯಲ್ಲಿ ಸಾವಯವದಲ್ಲಿ ಭತ್ತವನ್ನ ಬೆಳೀತಾ ಇದ್ದೀರಿ, ಈಗ ತಮಗೆ ನೆಮ್ಮದಿ ಇದೆಯಾ? ಯಾಕಂತಂದ್ರೆ ಖರ್ಚು ವೆಚ್ಚ ರೈತ ಬಾಂಧವರು ಕೊನೆಗೆ ಹೇಳ್ತಾರೆ, ಜಾಸ್ತಿ ಇಳುವರಿ ಬರಬೇಕು, ಜಾಸ್ತಿ ಲಾಭ ಬರಬೇಕು ಅಂತ ಹೇಳಿ. ತಮ್ಮದು ಲೆಕ್ಕಾಚಾರ ಹೇಗಿದೆ, ಒಳ್ಳೆ ಲಾಭದಲ್ಲಿ ನಡೀತಿದೆಯಾ ತಮ್ಮ ಒಂದು ಭತ್ತದ ಒಂದು ಸಾವಯವ ರೀತಿದ್ದು? ಸರ್, 100% ಹೇಳ್ತೀನಿ ಸರ್, ನಾನು ಪ್ರತ್ಯಕ್ಷವಾಗಿ ಕಾಣಿನಿ, ಪರೋಕ್ಷವಾಗಿ ನೋಡಿನಿ. ಯಾಕೆಂತಂದ್ರೆ ಇಲ್ಲಿ ಸಾವಯವದಿಂದ ಬೆಳೆಯೋದ್ರಿಂದ 100% ಸಕ್ಸಸ್ಫುಲ್. ಬಟ್ ಸ್ವಲ್ಪ ನಿಧಾನವಾಗಿ ಈ ಜನಗಳಿಗೆ ಏನಾಗ್ತದೆ ಅಂದ್ರೆ ಅವೇರ್ನೆಸ್ ಬರಬೇಕು. ಪ್ರತಿಯೊಬ್ಬರು ತಗೋ ಕಸ್ಟಮರ್ ಏನಿದಾರಲ್ಲ ಅವರಲ್ಲಿ ನಂಬಿಕೆ ಬರಬೇಕು. ಆ ನಂಬಿಕೆ ಬರೋ ತನಕ ನೀನು ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂತದೆ, ಬಟ್ ಆ ಟೈಮ್ ಕ್ಲಿಕ್ ಆದ್ರೆ ನಿನ್ನ ಇಡೀವರಿರಲ್ಲ. ನೀನು ಇಲ್ಲಿ 8 ಅಣೆ ಖರ್ಚು ಮಾಡು, ಆದ್ರೆ 1.5 ರೂಪಾಯಿ ಉಳಿತದೆ. ಬಟ್ ಕೆಮಿಕಲ್ ಅಲ್ಲಿ ಹಂಗಿಲ್ಲ. ನಾನೀಗ ಬೆಳೆದಿರೋದು 75 ಚೀಲ. 75 ಚೀಲ ಅಂತಂದ್ರೆ ನನಗೆ 40 ಕ್ವಿಂಟಲ್ ರೈಸ್ ಬಂದಿದೆ. 40 ಕ್ವಿಂಟಲ್ ರೈಸ್ ಬಂದಿದೆ, 40 ಕ್ವಿಂಟಲ್ 8,000 ರೂಪಾಯಿ ಕ್ವಿಂಟಲ್ ಮಾರ್ತಾ ಇದ್ದೀನಿ ಪ್ರತ್ಯಕ್ಷವಾಗಿ. ಈಗ 40 ಕ್ವಿಂಟಲ್ 8,000 ರೂಪಾಯಿ ಅಂದ್ರೆ 320,000 ರೂಪಾಯಿ ಆಗುತ್ತೆ. ನನ್ನ ಖರ್ಚಾಗಿರೋದು 67,080 ರೂಪಾಯಿ ಆಗಿದೆ. ಯಾಕಂತಂದ್ರೆ ನಾನು ಪ್ರತಿಯೊಂದು ಖರ್ಚಿನ ವೆಚ್ಚನ ರೆಡಿಯಾಗಿ ನಾನು ಇದು ಮಾಡ್ತಾ ಇದ್ದೀನಿ. ನನಗೆ ಎಲ್ಲಿ ಖರ್ಚು ಬರುತ್ತೆ ಅಂದ್ರೆ ಮ್ಯಾನುವಲ್ ವರ್ಕ್ ಮಾಡ್ತೀವಲ್ಲ ಲಾಸ್ಟ್ ಕಟ್ ಔಟ್ ಟೈಮಲ್ಲಿ, ಅಲ್ಲಿ ಮಾತ್ರ ಖರ್ಚು ಬರುತ್ತೆ. ಉಳಿಕಿದ್ದಲ್ಲಿ ಏನು ಖರ್ಚು ಬರಲ್ಲ. ನೀನು ನನ್ನಲ್ಲೇ ತಿಪ್ಪೆ ಗೊಬ್ಬರ ಇದೆ, ಎಲ್ಲ ಇದೆ, ಎರೆಹುಳ ಗೊಬ್ಬರ ಇದೆ, ಎಲ್ಲ ನಾನೇ ರೆಡಿ ಮಾಡ್ಕೊಂತೀನಲ್ಲ. ಇದೆಲ್ಲ ನಾನು ಈಗ ಹಸುಗಳಿದಾವೆ ನನ್ನ ಹತ್ರ, ಮತ್ತೆ ಕೋಳಿ ಇದಾವೆ, ಮತ್ತೆ ಹಾಡು ಇದಾವೆ, ಇದ್ರ ಜೊತೆಗೆ ಮತ್ತೆ ಇನ್ನೊಂದು ನಾನು ಸಸಿಮಡಿ ಹಾಕಿ ಮಾರ್ತಾ ಇದ್ದೀನಿ. ಅಂದ್ರೆ ಈ ವ್ಯವಸಾಯ ಅಂತಂದ್ರೆ ಎಲ್ಲವೂ ಇರ್ಬೇಕು ಇದ್ರಲ್ಲಿ. ಹಂಗೆ ಇದ್ದಾಗ ಮಾತ್ರ ವ್ಯವಸಾಯ ಆಗುತ್ತೆ. ವ್ಯವಸಾಯ ಇದರಲ್ಲಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥವಿದೆ. ಅದಕ್ಕೆ ದೊಡ್ಡವರು ವ್ಯವಸಾಯ ಅಂತ ಅದಕ್ಕೆ ಇದು ಮಾಡಿರೋದಾರೆ. ನೋಡ್ರಿ, ನಿಮ್ದು 67,080 ರೂಪಾಯಿ ಖರ್ಚು ಮಾಡಿ 3,20,000 ರೂಪಾಯಿ 3 ಎಕರೆಯಲ್ಲಿ ತಾವು ಭತ್ತವನ್ನೇ ಬೆಳೆದಿರಿ. ಈಗ ರೈತರು ಏನಂತಾರೆ, ಈಗ ಅಥವಾ ಬಳಕೆದಾರರು ಏನಂತಾರೆ, ಈ ಒಂದು ಅಕ್ಕಿ ಉಣೋದ್ರಿಂದ ಹೇಗೆ ಆರೋಗ್ಯವಾಗಿರ್ತದೆ, ಮತ್ತೆ ಇಲ್ಲಿ ತಗೊಳ್ಳೋರು ಬಹಳ ಮುಖ್ಯ, ಇಲ್ಲಿ ಮಾರ್ಕೆಟ್ ನಾವು ನೋಡಬೇಕಾಗ್ತದೆ, ನಿಮ್ಮಲ್ಲಿ ತಗೊಳ್ಳೋರು ಜನ ಇದಾರ ಅಥವಾ ಹೇಗೆ ಮಾರುಕಟ್ಟೆ ಸಮಸ್ಯೆ ಆಗ್ತದೆ ಹೇಗೆ? ಇಲ್ಲ ಇಲ್ಲ, ಫಸ್ಟ್ ಆಗುತ್ತೆ 100% ಫಸ್ಟ್ ಗೆ ನಿನ್ ಮಾರ್ಕೆಟ್ ಅಲ್ಲಿ ನಿನ್ಗೆ. ಈಗ ನಮ್ ರೈತರು ಹೆಂಗಿದ್ದಾರೆ ಅಂದ್ರೆ ಎಲ್ಲಾ ಸಾಲವನ್ನು ತಂದಿರ್ತಾರೆ, ಅದು ಸಾಲ ಮರುಪಾವತಿ ಮಾಡ್ಬೇಕಂತಂದ್ರೆ ಕಷ್ಟ ಆಗುತ್ತೆ. ಈಗ ಪ್ರತಿಯೊಬ್ರು ಇದು ವ್ಯವಸಾಯ ಮಾಡ್ಬೇಕಂತಂದ್ರೆ ಬಹಳ ಖರ್ಚಿಂದ ಕೂಡಿರ್ತಕ್ಕಂಥ ವ್ಯವಸಾಯ ಆಗಿದೆ. ಈಗ ಪ್ರತಿಯೊಂದು ಇದು ಮಾಡ್ಬೇಕು, ಆದ್ರೆ ಬಟ್ ಸ್ಟೇಬಲ್ ಆಗಿ ಅವ್ರಿಗೆ ನಿಂದಿರೋ ಶಕ್ತಿ ಇರಲ್ಲ. ಅಂತಂದ್ರೆ ಯಾವ ತರ ಅಂತಂದ್ರೆ ಪ್ರತಿಯೊಬ್ರು ಇಲ್ಲಿ ವ್ಯವಸಾಯ ಮಾಡೋರು ಎಲ್ಲರೂ ರೈತರಲ್ಲಿ ಬಹಳ ಆರ್ಥಿಕ ಪರಿಸ್ಥಿತಿಯಲ್ಲಿ ನುಗ್ಗಿರ್ತಾರೆ. ಅಂತವ್ರು ಈಗ ಇಷ್ಟು ದಿವಸ ವೇಟ್ ಮಾಡ್ಬೇಕಂತಂದ್ರೆ ಟೈಮ್ ಬೇಕಾಗುತ್ತೆ. ಮತ್ತು ಟೈಮ್ ಸ್ಟೇಬಲ್ ಆಗಿ ತಗೊಂಡ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಒಂದು 3-4 ವರ್ಷಕ್ಕೆ ನಾವು ಕ್ಲಿಕ್ ಆಗ್ತೀವಿ. ಸಾವಯವ ಪದ್ಧತಿಯಲ್ಲಿ ನಾವು ಭತ್ತವನ್ನ ಮಾಡಿದಾಗ ಅಥವಾ ಯಾವುದೇ ಉತ್ಪನ್ನವನ್ನ ಮಾಡಿದಾಗ ನಾವು ಸ್ಟಾಕ್ ಇಟ್ಕೋಬೇಕಾಗ್ತದೆ. ಬೇರೆ ರೈತರುಗಳಿಗೆ ಬಂದ ತಕ್ಷಣನೇ ಮಾಲು ಮಾರ್ಕೆಟ್ಗೆ ಹೋಗ್ತಾರೆ, ಅವರಿಗೆ ತಡೆದು ಹಿಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹೌದೌದು, ಇರೋದಿಲ್ಲ. ಯಾಕಂತಂದ್ರೆ ಅವರೆಲ್ಲ ಪಾಪ ಎಲ್ಲ ಸಾಲ ತಂದಿರ್ತಾರೆ, ಅವ್ರ ಅಂಗಡಿ ಸೌಕರ್ರು ಏ ಸಾಲ ಯಾವತ್ತು ತೀರಿಸಪ್ಪ ಅಂತ ಇದೆಲ್ಲ ಟಾರ್ಚರ್ ಇರುತ್ತೆ. ಆದ ಕಾರಣದಿಂದ ನಾ ಅವ್ರಿಗೆ ರೊಕ್ಕ ಮುಟ್ಸೋದು. ನಮ್ ರೈತರು ಒಂದ್ ಮಾತು ಹೇಳ್ತೀನಿ ನೋಡ್ರಿ ಸರ್, ಯಾರೇ ಮೋಸ ಮಾಡಿದ್ರು ಮೋಸ ಮಾಡ್ತಾರೆ ಹೊರತು ರೈತ ಮಾತ್ರ ಯಾವತ್ತಿಗೂ ಮೋಸ ಮಾಡಲ್ಲ. ಈ ಚರಿತ್ರದಲ್ಲಿ ಎಲ್ಲೋ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ಸರ್ ನಾನು ಇದು. ನನಗೆ 36 ವರ್ಷದಿಂದ, ನನಗೆ ತಿಳಿದಿದ್ದು 18 ವರ್ಷದಿಂದ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬ ರೈತ ಎಷ್ಟೇ ಆಗ್ಲಿ ಅವನಿಗೆ ತಗೊಂಡಿದ್ದಷ್ಟನ್ನ ಕಟ್ಟಿ ಅವನ ಸಾಲವನ್ನು ಕ್ಲಿಯರ್ ಮಾಡ್ತಾನೆ. ಯಾಕಂತಂದ್ರೆ ಇನ್ನೊಂದು ನನ್ಗೆ ಸಾಲ ಹುಟ್ಟಬೇಕಂತಂದ್ರೆ ಇಲ್ಲಿ ಒಂದು ಸಾಲ ಇರಬಾರ್ದಪ್ಪ, ಚುಕ್ಕಿ ಇರಬಾರ್ದಂತ ಅವನು ಒಂದು ಮನೋಭಾವನೆಯಿಂದ ಇರ್ತಾನೆ. ನಾನು ಪ್ರತಿಯೊಂದು ರೈತರಲ್ಲಿ ಯಾರೇ ಮೋಸ ಮಾಡಿದ್ರೆ ಮಾಡ್ತಾರೆ, ಬಟ್ ರೈತ ಮಾತ್ರ ಜೀವನದಲ್ಲಿ ಯಾವತ್ತಿಗೂ ಮೋಸ ಮಾಡಿದ್ದಿಲ್ಲ. ಉಳಿಸ್ಕೋಬೇಕು ಅನ್ನೋದೊಂದು ನೈತಿಕತೆ ಸರ್. ಹೌದು, ನೈತಿಕವಲ್ಲ, ಅವ್ರ ಪ್ರಾಮಾಣಿಕೆಗೆ ರೈತರಲ್ಲಿ ಈಗ ಒಗ್ಗಟ್ಟಿನ ಬಲ ಒಂದು ಹೋಗಿದೆ ಹೊರತರೆ ಪ್ರಾಮಾಣಿಕ ಬಲ ಇನ್ನ ಇದೆ, ಇನ್ನ ಪ್ರಾಮಾಣಿಕತೆ ಇನ್ನ ಜೀವನ ಪರ್ಯಂತಿದೆ ನಮ್ಮ ಭಾರತ ದೇಶದಲ್ಲಿ. ರೈತರು ಮಾತ್ರ, ಇವರೆಲ್ಲ ದೊಡ್ಡ ದೊಡ್ಡ ಫಾರಿನ್ ಅಲ್ಲಿ ನಾನೆಲ್ಲ ನೋಡಿದ್ದೀನಿ, ಫಾರಿನ್ ಇಸ್ರೇಲ್ ಎಲ್ಲ ನೋಡಿದ್ದೀನಿ, ಅಲ್ಲೆಲ್ಲ ನೋಡ್ತಾ ಇದ್ದಾರೆ ಎಲ್ಲ ಹೈಟೆಕ್ ಮಿಷಿನ್ಗಳು ಎಲ್ಲ ಆ ತರ ಮಾಡ್ತಾ ಇದಾರೆ. ಬಟ್ ನಮ್ಮ ರೈತರು ನಮ್ಮ ಭಾರತ ದೇಶದಲ್ಲಿ ಮಾತ್ರ, ನಮ್ಮ ಭಾರತೀಯರು ಮಾತ್ರ ಬಗ್ಗಿ ಕೆಲಸ ಮಾಡೋರು. ಅಲ್ಲಿ ಹೊರಗೆ ದೇಶದಲ್ಲೆಲ್ಲ ಮಿಷನರಿ ಮಾಡ್ತಾರೆ, ಅವರೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಂದ ಸಾಲ ತಂದು ಮಾಡ್ತಾರೆ. ಸಾಲ ತಂದು ಮಾಡಿದ್ದನ್ನು ಅವುಗಳ ಸಾಲ ತೀರಿಸಲಾರ್ದನೆ ಅವೆಲ್ಲ ನಷ್ಟ ಆದ್ಮ್ಯಾಗ ಅವೆಲ್ಲ ಬಿಟ್ಟು ಓಡೋಗ್ತಾರೆ, ಇನ್ನೊಂದು ದೇಶಕ್ಕೆ ಓಡೋಗ್ತಾರೆ. ಆದರೆ ಬಟ್ ನಮ್ಮ ಭಾರತ ದೇಶದಲ್ಲಿ ರೈತರು ಮಾತ್ರ ಆ ಥರ ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ. ಇದು ನನ್ನ ರೈತರ ಮೇಲಿರ್ತಕ್ಕಂಥ ನಂಬಿಕೆ. ಹೇಳಿ ತಾಯಪ್ಪವ್ರೆ, ಈಗ 40 ಕ್ವಿಂಟಲ್ ಅಕ್ಕಿಯನ್ನು ತಾವು ಮಾಡಿಸಿ ಮಾರಾಟ ಮಾಡ್ತಿದ್ದೀರಿ. ಸಪೋಸ್ ಆಗಿ ಒಬ್ಬ ರೈತರಿಗೆ ಅಥವಾ ಯಾರೋ ಒಬ್ಬ ಉದ್ಯಮಿದಾರರಿಗೆ, ಯಾವುದೋ ಒಂದು ನೌಕರಸ್ಥರಿಗೆ ಸಾವಯವ ರೀತಿಯಲ್ಲಿ ಬೆಳೆದಂತಹ ಒಂದು ಭತ್ತ ಅಥವಾ ಅಕ್ಕಿ ಬೇಕಾಗಿತ್ತು ಅಂತಂದ್ರೆ ಹೇಗೆ ಸಂಪರ್ಕ ಮಾಡಬಹುದು? ತಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತ ಬಾಂಧವರಿಗೆ ಹೇಳಿ. ಸರ್, ಇಲ್ಲಿ ನನ್ನ ದೂರವಾಣಿ ಸಂಖ್ಯೆ ಬಂದು 9991672708. ಇದು ನನ್ನ ದೂರವಾಣಿ ಸಂಖ್ಯೆ, ನೀವು ಯಾವತ್ತಿಗಾದ್ರೂ ನನಗೆ ಸಂಪರ್ಕಿಸಬಹುದು. ನಾನು ಈಗ ಇನ್ನ ಇದಾವೆ ಅಕ್ಕಿ, ಇನ್ನ ನೆಕ್ಸ್ಟ್ ಇಯರ್ ಈಗ ಮತ್ತೆ ಆಗ್ತಾ ಇದ್ದೇನೆ. ಇನ್ನ ನಿಮ್ಗೆ ನನ್ನಲ್ಲಿ ಇನ್ನ ಕಡಿಮೆ ಅನ್ನೋದು ಸ್ಟೇಜ್ ಅಲ್ಲೇ ಬರುತ್ತೆ ಅಂದ್ರೆ, ಬಟ್ ನನಗೆ ಬೇಡಿಕೆ ಬಹಳ ಇದೆ, ಇನ್ನ ಕಡಿಮೆ ಅನ್ನೋದ್ರಲ್ಲೇ ಬರುತ್ತೆ. ಬಟ್ ನಾನು ಅದನ್ನ ಸ್ಟೇಬಲ್ ಆಗಿ ನಿರ್ವಹಿಸ್ತಾ ಹೋಗ್ತಾ ಇದ್ದೇನೆ. ಇನ್ನ ನಾನು ರೈತರಿಗೆ ಇನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ, ಇನ್ನ ಯಾರನ್ನ ರೈತರು ಸಾವಯವದಲ್ಲಿ ಬೆಳಿಬೇಕಂತ ಈ ಆಸೆ ಇದ್ರೆ ನನ್ನ ಜೊತೆ ಸೇರಿ, ನನ್ನ ಪ್ರತಿಯೊಂದು ರೈತರು ನಾವು ಒಗ್ಗಟ್ಟಾಗಿರೋಣ, ನಾವು ಪ್ರತಿಯೊಂದು ರೈತರನ್ನು ಒಗ್ಗಟ್ಟಾಗಿ ನಾವು ವ್ಯವಸಾಯ ಮಾಡೋಣ. ಒಗ್ಗಟ್ಟಾಗಿ ವ್ಯವಸಾಯ ಮಾಡೋದ್ರಲ್ಲಿ ಬಲ ಇದೆ. ಈ ತರ ಸಾವಯವ ವ್ಯವಸಾಯ ಮಾಡೋದ್ರಿಂದ ಪ್ರತಿಯೊಬ್ಬರು ರೈತರನ್ನು ಆರೋಗ್ಯಕರವಾಗಿ ಇರ್ತೇವೆ, ಇನ್ನೊಬ್ಬರು ಸಾಮಾನ್ಯ ಪ್ರಜೆಗೂ ನಾವು ಆರೋಗ್ಯಕರವಾದ ಆಹಾರವನ್ನು ನೀಡೋಣ. ಇಷ್ಟೇಳಿ ಈಗ ಪ್ರತಿಯೊಂದು ರೈತರು ನೀವು ನನ್ನಲ್ಲಿ ಸಂಪರ್ಕ ಮಾಡಿ, ಇನ್ನ ನಾವು ರೈತರಾಗಿ ಆರ್ಗಾನಿಕ್ ಆಗಿ ಬೆಳಿಬೇಕು ಅಂತ ಆಸೆ ಇದ್ದವರು ರೈತರು ನನಗೆ ಕರೆ ಮಾಡಿದ್ರೆ ನಾವೆಲ್ಲ ಅದಕ್ಕೆಲ್ಲ ಗೈಡೆನ್ಸ್ ಮಾಡ್ತೀವಿ. ಬಟ್ ಇನ್ನ ನಾನು ಇನ್ನ ಇದರಲ್ಲಿ ಬಹಳ ನಾನು ಪಂಡಿತ್ ಅಂತ ಹೇಳಲ್ಲ, ಬಹಳ ನನಗೆ ಕಡಿಮೆ ತಿಳಿದಿದೆ. ಅದರಲ್ಲಿ ಈ ಕಡಿಮೆದಲ್ಲಿ ನಾವೆಲ್ಲ ಸೇರಿ ಒಂದಾಗಿ ಒಂದೇ ದೋಣಿಯಲ್ಲಿ ಸಾಗೋಣ ಅಂತ ಕೇಳ್ತೇನೆ. ಒಳ್ಳೆಯದು ತಾಯಪ್ಪರೇ, ಬಹಳಷ್ಟು ವಿಚಾರಗಳನ್ನು ನಮಗೆ ಹೇಳಿದ್ರಿ. ಮುಖ್ಯವಾಗಿ ತಾವು ಸಾವಯವ ಪದ್ಧತಿಯಲ್ಲಿ ಈ ಒಂದು ಭತ್ತವನ್ನು ಬೆಳೆದು ಜೊತೆಗೆ ನಾಗರಿಕರಿಗೆ ಆಗಿರಬಹುದು ಜನರಿಗೆ ಒಂದು ವಿಷಮುಕ್ತ ಆಹಾರವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ 5 ವರ್ಷಗಳಿಂದ ತಾವು 3 ಎಕರೆ ಭೂಮಿಯಲ್ಲಿ ಈ ಭತ್ತವನ್ನು ಬೆಳೀತಾ ಇದ್ದೀರಿ. ಕಡಿಮೆ ಬಂದರೂ ಕೂಡ ಪ್ರಾರಂಭಿಕ ಹಂತದಲ್ಲಿ ತಮಗೆ 12 ಕ್ವಿಂಟಲ್ ಭತ್ತ ಬಂದರೂ ಕೂಡ ಆಯ್ತಾ ಒಂಜದೆ, ಈಗ ಸದ್ಯದಲ್ಲಿ 25 ಚೀಲ ಭತ್ತವನ್ನು ಇಳುವರಿ ಪಡ್ಕೊಳ್ತಾ ಇದ್ದೀರಿ. ನೈಸರ್ಗಿಕವಾಗಿ ಅದನ್ನು ರಾಶಿ ಮಾಡುವಂತಾಗಿರ್ಬೋದು, ಗೊಬ್ಬರಗಳನ್ನು ನೀಡುವಂತಾಗಿರ್ಬೋದು, ಸಸ್ಯ ಸಂರಕ್ಷಣೆ ಮಾಡುವಂತಾಗಿರ್ಬೋದು, ಇವೆಲ್ಲವುಗಳನ್ನು ನಮ್ಮ ಪಾರಂಪರಿಕವಾಗಿ ಅಂತಂದರೆ ನಮ್ಮ ಹಿರಿಯರು ಏನು ಒಕ್ಕಲತನವನ್ನು ಮಾಡ್ತಾ ಇದ್ರು ಅದೇ ರೀತಿ ಮಾಡ್ತಾ ತಾವು ಸಾವಯವ ಕೃಷಿಕರಂತೇಳಿ ಈ ಭಾಗದಲ್ಲಿ ಗುರುತಿಸಿರಿ. ತಾವು ಹೇಳಿದ ಹಾಗೆ ತಮ್ಮ ದೂರವಾಣಿ ಸಂಖ್ಯೆ 9916-12-7108 ಈ ಸಂಖ್ಯೆಗೆ ಕರೆ ಮಾಡಿ, ಅಥವಾ ರಾಯಚೂರು ತಾಲೂಕಿನಿಂದ, ನಮ್ಮ ರಾಯಚೂರು ತಾಲೂಕಿನಿಂದ ಚಂದ್ರಬಂಡಕ್ಕೆ ಹೋಗುವ ಮಾರ್ಗದಲ್ಲಿ ಅವರ ಒಂದು ಕ್ಷೇತ್ರ ಇದೆ, ಅವರ ಕ್ಷೇತ್ರವನ್ನು ನೋಡ್ಬಿಟ್ಟು ಜೊತೆಗೆ ಅವರನ್ನು ಭೇಟಿಯಾಗಿ ತಾವು ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ತಮಗೆ ಅಕ್ಕಿ ಬೇಕಾಗಿತ್ತು ಅಂತಂದರೆ ಪಡ್ಕೋಬಹುದು. ಏನು ಹೇಳ್ತೀರಿ ಕೊನೆಯದಾಗಿ ತಾಯಪ್ಪವರೇ? ಸರ್, ನಾನು ಈಗ ಈ ಥರ ವ್ಯವಸಾಯ ಮಾಡೋದ್ರಿಂದ ನಾನೀಗ ಇದೊಂದೇ ಅಲ್ಲ, ಇನ್ನು ಮುಂದೆ 7 ಎಕರೆ ಮಾವು ಮಾಡೀನಿ, ಅದರಲ್ಲೂ ಸಾವಯವನೇ ಮಾಡ್ತಾ ಇದ್ದೀನಿ ಮಾವನು. ನಂದೇನು ಉದ್ದೇಶ ಅಂತಂದ್ರೆ, ಇದರಲ್ಲಿ ನನಗೆ ಈಗ ಬೆಳೆದು ಗ್ರೋತ್ ಕಡಿಮೆ ಇರ್ಬೋದು, ಬಟ್ ನೆಕ್ಸ್ಟ್ ಟೈಮ್ಗೆಲ್ಲ ಗ್ರೋತ್ ಚೆನ್ನಾಗಿ ಅದರಲ್ಲಿ ಎಲ್ಲ ಕ್ವಾಂಟಿಟಿ ಬಂದು ಇದೆಲ್ಲ ಮಾಡಿ ನನಗೆ ಹೊರ ದೇಶದಲ್ಲಿ ಕಳಿಸೋದು ನನ್ನ ಉದ್ದೇಶ ಇದೆ. ಮಾವು ನಮ್ಮ ಭಾರತ ಮಾವಿಗೆ ಬಹಳ ಬೇಡಿಕೆ ಇದೆ ಹೊರ ದೇಶದಲ್ಲಿ. ಆದ ಕಾರಣ ನಾವು ಇದೆಲ್ಲ ಸಾವಯವ ಮಾಡೋದ್ರಿಂದ ನಮ್ಮ ಟೆಸ್ಟ್ ಅಲ್ಲಿ ಎಲ್ಲ ಬರುತ್ತೆ, ಒಂದಲ್ಲ ಒಂದ್ ದಿವಸ ಪ್ರಾಮಾಣಿಕತೆ ಅಂತೂ ಹೊರಗೆ ಬಂದೇ ಬರುತ್ತೆ. ಆದ ಕಾರಣ ನಾನು ಪ್ರತಿಯೊಬ್ಬ ರೈತರಿಗೆ ಸಾವಯವದಲ್ಲಿ ಮಾಡಿ, ಈ ಎಲ್ಲಾ ಕೆಮಿಕಲ್ಗಳು ಹೆಂಗಿದಾವೆ ಅಂದ್ರೆ ಕಣ್ಣಿಗೆ ಕಾಣುವಷ್ಟು ಚಂದ ಇಲ್ಲ. ಇದು ಎಲ್ಲಾ ವಿಷಮುಕ್ತ ರಾಷ್ಟ್ರವನ್ನು ನಿರ್ಮಾಣ ಮಾಡೋಣ, ವಿಷಮುಕ್ತ ಭಾರತವನ್ನು ನಿರ್ಮಾಣ ಮಾಡೋಣ. ಇಷ್ಟೇಳಿ ಎಲ್ಲಾ ರೈತ ಬಾಂಧವರಿಗೆ ನನ್ನ ನಮಸ್ಕಾರವನ್ನು ಹೇಳುತ್ತಾ ಜೈ ಜವಾನ್ ಜೈ ಕಿಸಾನ್. ಒಳ್ಳೆಯದು ತಾಯಪ್ಪವರೇ, ನಿಮ್ಮ ಕೆಲವು ಭತ್ತದ ಸಾವಯವ ಕೃಷಿ ಅನುಭವಗಳನ್ನು ಜೊತೆಗೆ ತಮ್ಮ ಕೃಷಿಯ ಕಳಕಳಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ತಾಯಪ್ಪವರೇ ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ರಾಯಚೂರು ತಾಲೂಕಿನ ಚಂದ್ರಬಂಡ ಗ್ರಾಮದ ಸಾವಯವ ಕೃಷಿಕರಾದ ತಾಯಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30.4-30.7°C ಹಾಗೆಯೇ ಕನಿಷ್ಠ ಉಷ್ಣಾಂಶ 16.4-18.7°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70-83% ಮತ್ತು ಕನಿಷ್ಠ ಆರ್ದ್ರತೆ 27-36% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4 6.3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶತೆಯು ಕಡಿಮೆ ಇರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲ NAA ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನ ಒದಗಿಸಬೇಕು. ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯವನ್ನ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪಡಾತ್ಪರ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟಿನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಿಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಿಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನ ಬೆಳ್ಕೋಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಹಾಗೂ ಬಾಯಿ ಬೇನೆಯ ಸಾಧ್ಯತೆಗಳು ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗೊಂದು ಕೃಷಿ ಗೀತೆ. ನಮ್ಮದೇ ಗೋಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ನಮ್ಮದೇ ತೋಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ಎಲ್ಲ ಕಡೆಯೂ ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು, ಎಲ್ಲ ಕಡೆಯೂ ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ. ನಮ್ಮನೆ ತೋಗರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಸಾರಜನಕ ಹಿಡಿಯುತ್ತಾದ ಮಣ್ಣಿಗೆ ಸಿರಿಯ ತುಂಬುತ್ತಾದ ಸಾರಜನಕ ಹಿಡಿಯುತ್ತಾದ ಮಣ್ಣಿಗೆ ಸಿರಿಯ ತುಂಬುತ್ತಾದ ಖುಷ್ಕಿ ಕೃಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ ಖುಷ್ಕಿ ಕೃಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಇಲ್ಲೇ ಭಾರಿ ಬೆಳೆದದರಿ ಇದಾಗಿತ್ತು ಇಂದಿನ ರೈತರ ಕಾರ್ಯಕ್ರಮ ಕೃಷಿ ರಂಗ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ರೈತರಾದ ಜುಂಗ್ಲಿ ಸಾಬ್ ಅವರ ಕೃಷಿ ಅನುಭವಗಳು ಇವೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ನಾಳಿನ ಕೃಷಿ ರಂಗದಲ್ಲಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಸಿಂಧನೂರು ತಾಲೂಕಿನ ಮಾಟೂರು ಗ್ರಾಮದ ಶರಣಮ್ಮ ಮತ್ತು ತಂಡದವರಿಂದ ಸಂಪ್ರದಾಯದ ಪದಗಳನ್ನು ಕೇಳಿ ಅದಕ್ಕೂ ಮುಂಚೆ ಈ ಪ್ರಕಟಣೆ. ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಸೋ ಸರೇವಾ ಜಾಡಾ ರಾಮ ರಾಮ ಸಾಜವ ಜಾಡ ತಾಸೇವ ಜಾಡೆ ರಾಮ ರಾಮ ಸಾಜವ ಜಾಡ ತಾಸೇವ ಜಾಡೆ